ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೃಷಿ ಅನುಭವಗಳನ್ನು ಹಂಚ್ಕೋಬೋದು, ಹಾಗೆಯೇ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಬೇರೆ ರೈತರು ಕೂಡ ಮಾಹಿತಿ ತಲುಪೋ ರೀತಿಯಲ್ಲಿ ಮಾಡಬಹುದು. ಇದಕ್ಕಾಗಿ ರೈತ ಬಾಂಧವರು ಕರೆ ಮಾಡಬೇಕಾದಂಥ ಆಕಾಶವಾಣಿ ಮಡಿಕೇರಿಯ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು. ಈಗ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ತಮ್ಮೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಮತ್ತು ಇವತ್ತು ಸಾಕಷ್ಟು ಮಳೆಯಾಗಿದೆ ಅಂತ ಹೇಳ್ಬೋದು. ಹೌದು ಸರ್. ಇನ್ನು ಮಳೆ ಮುನ್ಸೂಚನೆ ಚೆನ್ನಾಗೇ ಇದೆ ಅಲ್ವಾ ಈ ವಾರ ಎಲ್ಲನ? ಹೌದು. ಅದೇನಾದರೂ ಮುನ್ಸೂಚನೆ ಇದ್ರೆ ಸ್ವಲ್ಪ ಕೊಡ್ಬೋದಾ? ಖಂಡಿತ ಸರ್. ಕೊಡಗು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯ ವಿವರ ಹೀಗಿದೆ. 22ನೇ ತಾರೀಕು ಅಂದರೆ ನಾಳೆ ಮಡಿಕೇರಿ ತಾಲೂಕಿನಲ್ಲಿ 5.1 mm, ಸೋಮವಾರಪೇಟೆ ತಾಲೂಕಿನಲ್ಲಿ 8.4, ಬಿರಾಜಪೇಟೆ ತಾಲೂಕಿನಲ್ಲಿ 7 mm ಮಳೆಯಾಗುವ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಹಾಗೆ 23ನೇ ತಾರೀಕಿನಲ್ಲಿ ಕೂಡ ಕಡಿಮೆ ಆಗ್ತಾ ಇದೆ. 3.5 ಮಡಿಕೇರಿಯಲ್ಲಿ, ಸೋಮವಾರಪೇಟೆಯಲ್ಲಿ 5.2 ಹಾಗೂ ವಿರಾಜಪೇಟೆಯಲ್ಲಿ 5.4 mm ಮಳೆಯ ಮುನ್ಸೂಚನೆ. ಅದಾದ್ಮೇಲೆ 24 ಮತ್ತು 25ಕ್ಕೆ ಮತ್ತೆ ಮಳೆ ಹೆಚ್ಚಾಗುವ ಸಾಧ್ಯತೆನ ತಿಳಿಸ್ತಾ ಇದೆ. ಅಂದ್ರೆ ಮೋಡ ಕವಿದ ವಾತಾವರಣ ಇಡೀ ವಾರ ಇರುತ್ತೆ. ಹೌದು. ಅಂದ್ರೆ ಮಳೆ ಯಾವಾಗ ಬೇಕಾದ್ರೂ ಬರಬಹುದು, ಏನಿದ್ರೂ ಮುನ್ಸೂಚನೆ. ಸ್ವಲ್ಪ ರೈತ ಬಾಂಧವರು ಇದ್ರ ಕಡೆ ಗಮನವನ್ನ ಕೊಡಬೇಕು, ಯಾಕೆಂದ್ರೆ ಕೆಲವರು ಈ ರೋಗನಾಶಕ ಇಂಥವೆಲ್ಲ ಸಿಂಪಡಣೆ ಮಾಡುವಂಥವ್ರು ಸ್ವಲ್ಪ ತಡೆಯೋದು ಒಳ್ಳೆಯದು, ಯಾಕೆಂದರೆ ಆ ಸಿಂಪಡಣೆ ಮಾಡಿದ ತಕ್ಷಣ ಮಳೆ ಬರೋದು ಇಂಥದ್ದಾದರೆ ಸರಿ ಹೋಗಲ್ಲ, ಅದೊಂದು ಅವರು ಗಮನಿಸ್ಬೋದು. ಏನಂದರೆ ಒಂದು ವಾತಾವರಣ ತಂಪಾಗಿದೆ ಈಗ. ಹೌದು. ಈ ತಂಪಾದಂಥ ವಾತಾವರಣವನ್ನು ಅವರು ಬಳಸ್ಕೊಂಡು ಕೆಲವೊಂದು ಅವರ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಬಹುದು. ಈಗ ಯಾರಾದರೂ ಮರಕಪಾತು ಇಂಥದ್ದು ಮಾಡುವಂಥವ್ರು ಈಗ ಸ್ವಲ್ಪ ಸಾಕಷ್ಟು ಮಳೆ ಆಗಿರೋದ್ರಿಂದ ಒಂಥರ ವಾತಾವರಣ ತಂಪಾದಂಗೆ ಇರುತ್ತೆ. ಹಾಗಾಗಿ ಈಗಲೂ ಕೂಡ ಪ್ರಯತ್ನ ಮಾಡಬಹುದು ಅಂತ ಹೇಳ್ಬೋದು, ಯಾಕೆಂದರೆ ಈಗ ಮೇ ತಿಂಗಳ ಕೊನೆಯನ್ನು ನಾವು ತಲುಪಿದ್ದೀವಿ. ಇದೇ ಸೂಕ್ತ ಅಂತ ನಮ್ಮ ವಿಜ್ಞಾನಿಗಳು ತಜ್ಞರು ಅಭಿಪ್ರಾಯ ಪಡ್ತಾರೆ. ಇನ್ಮೇಲೆ ಮತ್ತೆ ಮುಂಗಾರನ್ನು ಸ್ವಲ್ಪ ಮುಂಚಿತವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಾರನೇ ಕೇರಳವನ್ನು ಪ್ರವೇಶ ಮಾಡಬಹುದು, 27ಕ್ಕೆ ಪ್ರವೇಶ ಮಾಡುತ್ತೆ ಅಂತ. ಅದಾದಮೇಲೆ ಒಂದೆರಡು ದಿನದಲ್ಲಿ ಕರ್ನಾಟಕ ಪ್ರವೇಶ ಮಾಡಿದರೆ ಅದು ಮುಖ್ಯವಾಗಿ ಕೊಡಗನ್ನೇ ತಲುಪೋದೇ ಹೆಚ್ಚು ಅಂತ ಹೇಳ್ಬೋದು, ಪಶ್ಚಿಮಘಟ್ಟ ಪ್ರದೇಶಗಳನ್ನು. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರ ಈ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಒಂದು ಪ್ರಾರಂಭ ಮಾಡಬೇಕು ಅಂತ ಈಗ ಗುರಿಯನ್ನು ಹಾಕ್ಕೊಂಡಿದೆ. ಇದು ಇದೇ ತಿಂಗಳ 29ನೇ ತಾರೀಕು ಪ್ರಾರಂಭವಾಗುತ್ತೆ, ಮುಂದಿನ ತಿಂಗಳ 12ರವರೆಗೂ ಕೂಡ ನಡೆಯುತ್ತೆ. ಇದೊಂದು ಮುಂಗಾರು ಹಂಗಾಮು ಪೂರ್ವ ಕೃಷಿ ಉತ್ಪಾದನಾ ಅಭಿಯಾನ. ಈ ಒಂದು ಅಭಿಯಾನದಲ್ಲಿ ಮುಖ್ಯವಾಗಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಇದೆಯಲ್ಲ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಅದರ ಅಧೀನದಲ್ಲಿ ಬರುವಂಥ ಎಲ್ಲ ಸಂಶೋಧನಾ ಸಂಸ್ಥೆಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತವೆ. ಮತ್ತು ಸಾಧಾರಣವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತೆ, ಏಕೆಂದರೆ ಅವರು ಕೂಡ ಹಂಗಾಮು ಪೂರ್ವ ಕೃಷಿ ಅಭಿಯಾನಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು 15 ದಿನಗಳವರೆಗೆ ನಡೆಯುವಂಥ ಈ ಅಭಿಯಾನದಲ್ಲಿ ಸುಮಾರು 1,30,00,000 ಜನರನ್ನು ಇಡೀ ದೇಶದಾದ್ಯಂತ ತಲುಪುವಂಥ ಒಂದು ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಮುಖ್ಯವಾಗಿ ಹೊಸ ತಂತ್ರಜ್ಞಾನಗಳು ಮತ್ತು ಕೆಲವೊಂದು ತಳಿಗಳು. ಇತ್ತೀಚೆಗೆ ಈ ಜಿನೋಮ್ ಎಡಿಟಿಂಗ್ ಅಂತ ಒಂದು ತಂತ್ರಜ್ಞಾನ ಬಂದಿದೆ, ಅದರಲ್ಲಿ 2 ಭತ್ತದ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಂಥ ಒಂದು ಎಲ್ಲೆಲ್ಲಿ ಅದು ಹೊಂದ್ಕೊಳ್ಳುತ್ತೆ ಆ ತಳಿಗಳು, ಅದನ್ನು ಕೂಡ ಇಲ್ಲಿ ಪರಿಚಯ ಮಾಡಿಕೊಡಲಾಗುತ್ತೆ. ಮತ್ತು ಮುಖ್ಯವಾಗಿ ನಮ್ಮ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅವರು ಇದರಲ್ಲಿ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತಾರೆ. ಹಾಗೆಯೇ ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳಿದೆ, ಅವಾಗ ಚಟ್ಟಳ್ಳಿಯಲ್ಲಿದೆ ಮತ್ತು ಅಪ್ಪಂಗಳದಲ್ಲಿ ಇದೆ, ಇವೆಲ್ಲ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಅಧೀನದಲ್ಲಿ ಬರುವಂಥ ಸಂಸ್ಥೆಗಳು, ಇವೆಲ್ಲ ಕೂಡ ಇದರಲ್ಲಿ ಭಾಗವಹಿಸ್ತವೆ. ಮತ್ತು ಭಾರತ ಸರ್ಕಾರದ ಕಾಫಿ ಮಂಡಳಿ ಇದೆ, ಅವರು ಇದು ಸಂಬಾರ ಮಂಡಳಿ ಇದೆ, ಇವರೆಲ್ಲ ಕೂಡ ಒಟ್ಟಿಗೆ ಇದರಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ರೈತ ಬಾಂಧವರು ಇದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ವಿವಿಧ ಮಾಧ್ಯಮಗಳಲ್ಲಿ ತಿಳ್ಕೊಬೋದು. ನಾವು ಕೂಡ ಇದರ ಮಾಹಿತಿ ತಲುಪಿದಾಗ ಅದು ಎಲ್ಲೆಲ್ಲಿ ನಡೀತಾ ಇದೆ, ಈ ಹಂಗಾಮು ಪೂರ್ವ ವಿಕಸಿತ ಕೃಷಿಯ ಸಂಕಲ್ಪ ಅಭಿಯಾನ ಅನ್ನೋದನ್ನ ನಾವು ಕೂಡ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ತಾ ಇರ್ತೀವಿ. ಇದನ್ನು ಅವರು ಆಲಿಸಿ ಆ ಸ್ಥಳಕ್ಕೆ ಹೋಗಿ ಎಲ್ಲಿ ಅಭಿಯಾನ ನಡೆಯುತ್ತೆ ಅಂತ ಕಡೆ ಹೋಗಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಪಡ್ಕೋಬೋದು. ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾದ ಕೃಷಿ ಬೆಳೆ ಅಂದರೆ ಭತ್ತ, ಕೆಲವು ಕಡೆ ಈ ಮುಸ್ಕಿನ ಜೋಳನ್ನು ಕೂಡ ಬೆಳೀತಾರೆ. ಇನ್ನು ಸ್ವಲ್ಪ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಮುಂಗಾರಿನಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಗುವಂಥ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಕೂಡ ಬೆಳೆಯೋ ಸಾಧ್ಯತೆ ಇರುತ್ತೆ. ಅಂಥ ಒಂದು ವಿಚಾರವನ್ನು ಈ ಒಂದು ಅಭಿಯಾನದಲ್ಲಿ ಹೇಳ್ತಾರೆ. ಇದರ ಪ್ರಯೋಜನವನ್ನು ನಮ್ಮ ಎಲ್ಲ ರೈತ ಬಾಂಧವರು ಕೂಡ ಪಡ್ಕೊಂಡು ಕೃಷಿ ಉತ್ಪಾದನೆ ಹೆಚ್ಚಿಸುವಂಥ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಇದು ಒಂದು ಅಂಶ ಆಯಿತು. ಇನ್ನೊಂದೇನು ಅಂತ ಅಂದರೆ ಈ ಅನಿಮಲ್ ರಿಲೀಫ್ ಕೊಡಗು ಅಂತ ಒಂದು ಸಂಸ್ಥೆ ಇದೆ, ಅವರು ಇದೇ ಶನಿವಾರ ಮತ್ತು ಭಾನುವಾರ ಈ ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ರೇಬಿಸ್ ವಿರುದ್ಧ ಲಸಿಕೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಉಚಿತವಾಗಿರುತ್ತೆ. ಮುಖ್ಯವಾಗಿ ಇದು ಈ ಸರ್ಕಾರಿ ಪ್ರೌಢಶಾಲೆ ಕಡಗದಾಳು ಗ್ರಾಮ ಅಲ್ಲಿ ನಡೆಯುತ್ತೆ ಆ ಆವರಣದಲ್ಲಿ. ಆದ್ದರಿಂದ ವಿಶೇಷವಾಗಿ ಈಗ ಎಲ್ಲ ಕಡೆನೂ ಇದೊಂದು ಕೂಗು ಕೇಳ್ಬರ್ತಾ ಇದೆ, ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದು ಸ್ವಲ್ಪ ನಾವು ಹಾದಿ ಬೀದಿಯಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ, ಅವು ಗುಂಪು ಗುಂಪಾಗಿರ್ತವೆ ಅಂತಂದು. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸ್ಥಳೀಯ ಸಂಸ್ಥೆಗಳಿಗೆ ಜೊತೆಯಲ್ಲಿ ಸಹಕರಿಸಿ ಈ ಸಂತಾನಹರಣ ಚಿಕಿತ್ಸೆಯನ್ನು ಆ ಬೀದಿ ನಾಯಿಗಳಿಗೆ ಮಾಡಿಸಿದರೆ ಮತ್ತು ಈ ರೇಬಿಸ್ ವಿರುದ್ಧ ಲಸಿಕೆಯನ್ನು ಹಾಕ್ಸಿದ್ರೆ ಅವರಿಗೆ ಆಗುವಂಥ ತೊಂದರೆಯೂ ಕೂಡ ಕಡಿಮೆ ಆಗುತ್ತೆ. ಈ ಸಂಸ್ಥೆ ಅದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಇದರ ಒಂದು ಪ್ರಯೋಜನವನ್ನು ಪಡ್ಕೋಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಮತ್ತು ಈಗ ಮಳೆ ಆಗ್ತಾ ಇರೋದ್ರಿಂದ ಕೃಷಿ ಚಟುವಟಿಕೆಗಳು ಕೂಡ ಪ್ರಾರಂಭ ಆಗ್ತಾ ಇದ್ದಾವೆ. ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಇನ್ನು ಎಲ್ಲ ಕೃಷಿ ಪರಿಕರಗಳನ್ನು ಕೂಡ ದಾಸ್ತಾನು ಮಾಡ್ತಾರೆ. ರಸಗೊಬ್ಬರಗಳು ಮುಖ್ಯವಾಗಿ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡೋದಿಲ್ಲ ರಸಗೊಬ್ಬರವನ್ನು. ರಸಗೊಬ್ಬರವನ್ನು ಆ ದಾಸ್ತಾನನ್ನು ಖಚಿತಪಡಿಸ್ತಾರೆ. ಅದಕ್ಕೋಸ್ಕರ ಕೆಲವು ಈ ಕೃಷಿ ಪತ್ತಿನ ಸಹಕಾರ ಸಂಘಗಳು, ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಸಂಘಗಳು ಇರ್ತಾವಲ್ಲ, ಅವುಗಳಿಗೆ ನಮ್ಮ ಈ ಸಹಕಾರಿ ಗೊಬ್ಬರ ಸಂಸ್ಥೆಗಳ ಗೊಬ್ಬರಗಳನ್ನು ಅವರು ದಾಸ್ತಾನು ಮಾಡ್ತಾರೆ. ಬೇರೆಯವರು ಕೂಡ ಈ ಪರವಾನಗಿ ಪಡೆದಂಥ ಈ ರಾಸಾಯನಿಕ ಗೊಬ್ಬರ ಮಾರಾಟಗಾರರು ದಾಸ್ತಾನು ಮಾಡ್ತಾರೆ. ಆ ದಾಸ್ತಾನನ್ನು ಖಚಿತಪಡಿಸೋದು ನಮ್ಮ ರಾಜ್ಯ ಸರ್ಕಾರ ಮಾಡುತ್ತೆ. ಕೇಂದ್ರ ಸರ್ಕಾರದವರು ಕೂಡ ಬೇಡಿಕೆಗೆ ಅನುಗುಣವಾಗಿ ಅದನ್ನು ವಿತರಣೆ ಮಾಡ್ತಾರೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಬಿತ್ತನೆ ಬೀಜ, ಬಿತ್ತನೆ ಬೀಜಕ್ಕೆ ರಿಯಾಯಿತಿ ದರ ಇರುತ್ತೆ. ಉದಾಹರಣೆಗೆ ಈಗ ನಮ್ಮ ಕುಶಾಲನಗರ ತಾಲೂಕು ಮತ್ತು ಸೋಮವಾರಪೇಟೆ ತಾಲೂಕು ಇಲ್ಲೆಲ್ಲ ನೋಡಿದರೆ ಮುಸ್ಕಿನ ಜೋಳವನ್ನು ಬೆಳೀತಾರೆ. ಅಲ್ಲಿ ಮುಸ್ಕಿನ ಜೋಳದ ಹೈಬ್ರಿಡ್ ತಳಿಗಳು ಅದು ಖಾಸಗಿ ಆಗ್ಬೋದು ಅಥವಾ ನಮ್ಮ ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯಾಗಿರುವಂಥ ಒಂದು ಹೇಮ ಅಂತ ಒಂದು ತಳಿ ಇದೆ, ಹೈಬ್ರಿಡ್ ನಿತ್ಯಶ್ರೀ ಅಂತ ಇದೆ, ಇವೆಲ್ಲ ಒಳ್ಳೆಯ ತಳಿಗಳೇ. ಜೊತೆಗೆ ಖಾಸಗಿ ಸಂಸ್ಥೆಯವರದು ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ತಳಿಗಳನ್ನು ರೈತ ಬಾಂಧವರು ರಿಯಾಯಿತಿ ದರದಲ್ಲಿ ಪಡ್ಕೋಬೋದು. ಅದು ಏನೇ ಇದ್ರೂ 5 ಎಕರೆ ವಿಸ್ತೀರ್ಣಕ್ಕೆ ಅದು ಸೀಮಿತಗೊಳ್ಳುತ್ತೆ. ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರುತಿಸೋದಕ್ಕೆ ಒಂದು ಮಾನದಂಡ ಹಾಕ್ಕೊಂಡಿದೆ ಸರ್ಕಾರ. 2.5 ಎಕರೆಗಿನ್ನ ಯಾರ್ದು ಕಡಿಮೆ ಇರುತ್ತೆ ಜಮೀನು ಅವ್ರನ್ನ ಅತಿ ಸಣ್ಣ ರೈತರು ಅಂತಾರೆ, 2.5 ಎಕರೆಯಿಂದ 5 ಎಕರೆವರೆಗೆ ಇರೋವರೆಗೂ ಸಣ್ಣ ರೈತರು ಅಂತಾರೆ. ಅದಕ್ಕೆ ಮಿತಿಗೆ ಒಳಪಟ್ಟು ಈ ಸಹಾಯಧನವನ್ನು ಯಾವಾಗಲೂ ಕೊಡುವಂಥದ್ದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಈ ರಾಸಾಯನಿಕಗಳು, ಈಗ ಬೀಜೋಪಚಾರ ಮಾಡೋದಕ್ಕೆ ಬೇಕಾಗುವಂಥ ರಾಸಾಯನಿಕಗಳನ್ನು ಆಗ್ಬೋದು. ಕೆಲವು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ತಮ್ಮಲ್ಲಿರುವಂಥ ಸ್ವಂತ ಬೀಜಗಳನ್ನು ಬಳಸ್ಕೊಳ್ಳುವಾಗ ಆ ರಾಸಾಯನಿಕಗಳ ಉಪಚಾರವನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಅವರು ಈ ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನು ಬಳಸುವಾಗ ಆಗಲೇ ಅದಕ್ಕೆ ಉಪಚಾರವನ್ನು ಮಾಡಿರ್ತಾರೆ, ಅದಕ್ಕೆ ಬೇಕಾಗೋದಿಲ್ಲ. ಜೊತೆಗೆ ಕೆಲವು ಈ ಜೈವಿಕ ಗೊಬ್ಬರಗಳ ಉಪಚಾರವನ್ನು ನಾವು ಮಾಡಬೇಕಾಗತ್ತೆ. ರಾಸಾಯನಿಕದ ಉಪಚಾರ ಆಗಿರುತ್ತೆ, ಜೈವಿಕ ಗೊಬ್ಬರದ ಉಪಚಾರ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಅಜೋಟೋಬ್ಯಾಕ್ಟರ್ ಅಂತಾರೆ, ಭತ್ತಕ್ಕೆ ಬಳಸ್ತಾರೆ. ಅಜೋಸ್ಪಿರ್ಲ್ ಅನ್ನೋದು ಈ ಮೆಕ್ಕೆಜೋಳ ಅಥವಾ ಮುಸ್ಕಿನ ಜೋಳಕ್ಕೆ ಬೆಳೆಸ್ತಾರೆ ಇಂಥದ್ದು. ಮತ್ತು ರೋಗನಾಶಕಗಳು ಇರ್ತವೆ, ಟ್ರೈಕೋಡರ್ಮ ಇಂಥದ್ದನ್ನು ಕೂಡ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಒದಗಿಸ್ತಾರೆ. ಜೊತೆಗೆ ಕೃಷಿ ಯಂತ್ರೋಪಕರಣಗಳಿಗೆ ವಿಶೇಷವಾದ ಬೇಡಿಕೆ ಬರ್ತಾ ಇದೆ ಈಗೀಗ. ಹೌದು, ಯಾಕೆಂದರೆ ಈಗ ಕೂಲಿ ಕೆಲಸಗಾರರ ಒಂದು ಕೊರತೆ ಲಭ್ಯತೆ ಇದೆ, ಕೊರತೆ ಇದೆ. ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಸಾಕಷ್ಟು ಜನ ಈ ಯಂತ್ರೋಪಕರಣಗಳಿಗೆ ಮೊರೆ ಹೋಗ್ತಾ ಇದ್ದಾರೆ, ಸರಳ ಉಪಕರಣಗಳು, ಯಂತ್ರಗಳು ಇಂಥದಕ್ಕೆ. ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿ ಸಹಾಯಧನದ ಒಂದು ಮಿತಿಯಲ್ಲೇ ವಿತರಣೆ ಮಾಡ್ತಾ ಇದೆ. ಆದ್ದರಿಂದ ರೈತ ಬಾಂಧವರು ಈ ಎಲ್ಲ ಮಾಹಿತಿಯನ್ನು ನಾವು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ. ಅದನ್ನು ಕೇಳಿಕೊಂಡು ಅವರು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಈ ಒಂದು ಸೌಲಭ್ಯವನ್ನು ಪಡ್ಕೋಬೋದು ಅಂತ ಹೇಳೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಜಲಸಂಪನ್ಮೂಲ ಮತ್ತು ಜಲಮೂಲಗಳನ್ನು ಎಚ್ಚರದಿಂದ ಕಾಪಾಡೋಣ. ನೀರು ಕಲುಷಿತವಾಗದಂತೆ ನೋಡಿಕೊಳ್ಳೋಣ. ನೀರಿನ ಮರುಬಳಕೆ ಬಗ್ಗೆ ತಿಳಿಯೋಣ. ನಾಳಿನ ಪೀಳಿಗೆಯ ಸುಖ ಭವಿಷ್ಯಕ್ಕಾಗಿ ಜಲ ಸಂರಕ್ಷಣೆ ಮಾಡೋಣ. ಈಗ ಮುಖ್ಯವಾಗಿ ಭತ್ತದ ಬೆಳೆಗೆ ಬಂದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿವಿಧ ಭತ್ತದ ತಳಿಗಳನ್ನು ಬಳಸ್ಕೊಳ್ತಾರೆ. ಅದರಲ್ಲಿ ಇಂಟಾನ್ ಅಂತ ಒಂದು ತಳಿ ಇದೆ, ಇದು 160-165 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿ. ಇನ್ನೊಂದು ತುಂಗಾ ಅಂತ, ಇದು 160 ದಿವಸದಲ್ಲಿ ಕೊಯ್ಲಿ ಬರುವಂಥ ತಳಿ. KPR-1 ಅಂತ ಇದೆ, 155 ದಿವಸ ತೆಗೆದುಕೊಳ್ಳುತ್ತೆ. ಆಮೇಲೆ KHP-9 ಮತ್ತು 10, ಇದು 160 ದಿವಸ ತೆಗೆದುಕೊಳ್ಳುತ್ತೆ. ಮತ್ತೊಂದು BR-26-55 ಅಂತ ಇದೆ, ಇದು 150 ದಿವಸ ತೆಗೆದುಕೊಳ್ಳುತ್ತೆ. ಇವೆಲ್ಲ ದೀರ್ಘಾವಧಿ ತಳಿಗಳು. ಏನಿದ್ರೂ ನಾವು ಜೂನ್ನಲ್ಲೇ ಸಸಿ ಮಡಿ ಮಾಡಿಕೊಂಡು ಜುಲೈ 1ನೇ ವಾರ ಅಥವಾ ಜುಲೈ 2ನೇ ವಾರದಲ್ಲಿ ಅದನ್ನು ನಾಟಿ ಮಾಡಿಬಿಡಬೇಕು, ಏಕೆಂದರೆ ಬಹಳ ದೀರ್ಘವಾದಂಥ ತಳಿಗಳು. ಇನ್ನು ಕೆಲವು ಈಗ ಮಧ್ಯಮಾವಧಿ ತಳಿಗಳಿದ್ದಾವೆ, ಈಗ ತನು ಅಂತ ಇದೆ, ಅಚಿರ, RNR, ಇವೆಲ್ಲ 135 ದಿವಸದಲ್ಲಿ ಕೊಯ್ಲಿಗೆ ಬರುವಂಥ ತಳಿಗಳು. ಇವನ್ನು ನಾವು ಜುಲೈ ಮಧ್ಯಭಾಗದಲ್ಲಿ ನಾವು ಸಸಿ ಮಡಿಯಲ್ಲಿ ಹಾಕೋಬೇಕಾಗತ್ತೆ. ಅಮ್ಮಂದರೆ ಆಗಸ್ಟ್ 1ನೇ ವಾರದಲ್ಲಿ ನಾಟಿ ಮಾಡ್ಕೊಂಬಿಡ್ಬೇಕಾಗತ್ತೆ. ಇವು ಮಧ್ಯಮಾವಧಿ ತಳಿಗಳು. ಇನ್ನು ಕೆಲವು ಅಲ್ಪಾವಧಿ ತಳಿಗಳು ಕೂಡ ಇದ್ದಾವೆ, KRH-4 ಅಂತ, ಅದು ಹೈಬ್ರಿಡ್ ತಳಿ. ಮತ್ತು ಬೇರೆ ಕೆಲವು ತಳಿಗಳು ಕೂಡ ಇದ್ದಾವೆ ಅಲ್ಪಾವಧಿಯು, ಅವನ್ನ ಕೂಡ ನಮ್ಮ ರೈತ ಬಾಂಧವರು ಬಳಸ್ಕೋಬೋದು. ಸಾಧಾರಣವಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಯಾವ್ಯಾವ ಪ್ರದೇಶದಲ್ಲಿ ಬೇಡಿಕೆ ಇದೆ ಅಂಥ ಒಂದು ಬಿತ್ತನೆ ಬೀಜಗಳನ್ನು ಅವರು ದಾಸ್ತಾನು ಮಾಡ್ತಾರೆ. ದಾಸ್ತಾನು ಮಾಡೋದ್ರಿಂದ ಅಲ್ಲಿ ಒಂದು ರಿಯಾಯಿತಿ ದರದಲ್ಲೇ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅವರು ಪಡ್ಕೋಬೋದು. ಮತ್ತು ಈಗ ಶುಂಠಿ ಬಿತ್ತನೆಗೂ ಕೂಡ ಈಗ ಮಳೆಯಾಶ್ರಯದಲ್ಲಿ ವಿಶೇಷವಾಗಿ ಈಗ ಸಕಾಲ ಅಂತಲೇ ಹೇಳ್ಬೋದು. ಯಾರ್ಯಾರು ಇದನ್ನ ಶುಂಠಿನ ಈಗ ಅವ್ರಿಗೆ ಪ್ರತಿ ವರ್ಷವೂ ಬೆಳೀತಲೇ ಇರ್ತಾರೆ, ಆದರೆ ಶುಂಠಿಗೆ ಬೆಲೆ ಕುಸ್ತಾದ್ರೂ 3 ವರ್ಷ ಆದ್ರೂ ಸರಿ ಬರ್ಬೋದು ಅಂತ, ಅದನ್ನು ಕೂಡ ಈಗ ಮಾಡ್ಕೊಳ್ಳೋದಕ್ಕೆ ಸಕಾಲ. ಮತ್ತು ಇದು ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಈ ನಾವು ಗಡ್ಡೆ ಮೂಲಕ ಬರುವಂಥ ರೋಗ, ಮಣ್ಣಿಂದ ಬರುವಂಥ ರೋಗ, ಇವನ್ನೆಲ್ಲ ತಡೆಗಟ್ಟೋದಕ್ಕೆ ನಾವು ಮುಖ್ಯವಾಗಿ ಬೀಜೋಪಚಾರ ಅಂದರೆ ಗಡ್ಡೆಗಳ ಉಪಚಾರ ಮಾಡಿ ನಾವು ಬಿತ್ತನೆ ಮಾಡೋದು ಬಹಳ ಮುಖ್ಯ ಶುಂಠಿ ಬೆಳೆನಲ್ಲಿ. ಮತ್ತು ಈಗಾಗಲೇ ಬಿತ್ತನೆ ಮಾಡೋಂಥ ಕಡೆ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಮತ್ತು ಹೆಚ್ಚಿನ ಮಳೆಗೆ ಈ ಮಡಿಗಳ ಮೇಲಿರುವಂಥ ಮಣ್ಣು ಚದುರು ಹೋಗದಾಗೆ ಸ್ವಲ್ಪ ಹೊದಿಕೆಯನ್ನು ಹಾಕಬೇಕಾಗತ್ತೆ. ಹೊದಿಕೆ ಹಾಕೋದ್ರಿಂದ ಅದು ತೀವ್ರವಾದಂಥ ಬಿಸಿಲಿಂದಲೂ ರಕ್ಷಣೆ ಕೊಡ್ಬೋದು, ಮಳೆ ಏನಾದರೂ ಜೋರ ಬಂದರೆ ಮಣ್ಣು ಚದುರಿದ ಹಾಗೆ ನಾವು ನೋಡ್ಕೋಬೋದು. ಕ್ರಮೇಣವಾಗಿ ಅದು ಕೊಳತು ಕಳಿತು ಗೊಬ್ಬರ ಕೂಡ ಆಗುತ್ತೆ. ಇದರ ಕಡೆಗೆ ನಮ್ಮ ರೈತ ಬಾಂಧವರು ಒಂದು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ನಮ್ಮ ಏಲಕ್ಕಿ ಬೆಳೆಗೆ ಬಂದರೆ ಮುಖ್ಯವಾಗಿ ಈಗ ಮಳೆ ಬಂದಿರೋದ್ರಿಂದ ಭಾಳ ಒಳ್ಳೆಯದು ಗಿಡಗಳಿಗೆ. ಈ ಸಂದರ್ಭದಲ್ಲೂ ಕೂಡ ಏನಾದರೂ ಕಟ್ಟೆ ಪೀಡಿತ ಗಿಡಗಳಿದ್ರೆ ಕಿತ್ತಾಕಬೇಕಾಗತ್ತೆ. ಮತ್ತು ಯಾರಾದರೂ ಸುಣ್ಣವನ್ನು ಕೊಡದೇ ಇದ್ದರೆ, ಕಳೆದ ಒಂದು ಎರಡು ವರ್ಷದಲ್ಲಿ ಏನಾದರೂ ಸುಣ್ಣ ಕೊಡಲಿಲ್ಲ ಅಂದರೆ ಪ್ರತಿ ಗಿಡಕ್ಕೆ 1 kg ಸುಣ್ಣವನ್ನು ಕೊಡಬೇಕಾಗತ್ತೆ. ಇಲ್ಲಿ ರಸಸಾರ 5 ಕಡಿಮೆ ಇದೆ ಅಂತಹ ಕಡೆಗಳಲ್ಲಿ ಕೊಡಬೇಕಾಗತ್ತೆ. ಮತ್ತು ಹೊಸದಾಗಿ ನಾಟಿ ಮಾಡ್ಕೊಳ್ಬೇಕು ಅಂದ್ಕೊಂಡ್ರು ಅಂಥವ್ರು ಸಸಿಗಳಿಗೆ ನಾಟಿ ಮಾಡೋದಕ್ಕೆ ಗುಂಡಿಗಳನ್ನು ತೆಗೆದು ಇಟ್ಕೋಬೋದು. ಖುಷ್ಕಿನಲ್ಲಿ ಅವರು ನಾಟಿ ಮಾಡಬೇಕು ಅಂತಂದರೆ ಮಳೆ ಆಶ್ರಯದಲ್ಲಿ ಅವರು ನಾಟಿ ಮಾಡ್ಬೋದು ಈಗ ಮುಂಗಾರು ಶುರುವಾದಾಗ. ಅದಕ್ಕೋಸ್ಕರ ಸಾಧಾರಣವಾಗಿ ನಮ್ಮ ಕಡೆಯೆಲ್ಲ ಮಲಬಾರ್ ಒಂದು ತಳಿಗಳನ್ನೇ ಬಳಸ್ಕೊಳ್ಳೋದು. ಅವು ಸ್ವಲ್ಪ ಅಡಕವಾಗೇ ಬರ್ತವೆ. ಅದಕ್ಕೆ 1.5 ಉದ್ದ ಆಗಲ ಆಳ ಇರೋಂಥ ಗುಂಡಿಗಳನ್ನು ತೆಗೆದು ಅವರು ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ಮುಖ್ಯವಾಗಿ 2 meter ಅಂತರ ಇದರಲ್ಲಿ ತೆಗೆದು ಅವರು ತಯಾರಿ ಮಾಡಿ ಇಟ್ಕೋಬೋದು. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ನೆರಳು ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಅತಿಯಾದ ನೆರಳು ಕೂಡ ಇರಬಾರ್ದು. ಸೋಸಿ ಬರುವಂಥ ನೆರಳಿರಬೇಕು. ದಟ್ಟವಾದ ನೆರಳು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಇದು ಮಳೆ ಒಂದು ಶುರುವಾಗುವಂಥ ಕಾಲದಲ್ಲಿ. ಇನ್ನು ಬಸಿಗಾಲುವೆಗಳನ್ನು ಶುಚಿ ಮಾಡೋದು ಅಷ್ಟೇ ಮುಖ್ಯ. ಮಳೆ ಪ್ರಾರಂಭವಾಯಿತು ಅಂದರೆ ನೀರು ಬುಡದಲ್ಲಿ ನಿಂತುಬಿಟ್ರೆ ಗಡ್ಡೆಗಳೆಲ್ಲ ಕೊಳತೋಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಚರಂಡಿಗಳು ಅಥವಾ ಬಸಿಗಾಲುಗಳು ತೆಗೆದಿದ್ರೆ ಅವನ್ನ ಶುಚಿ ಮಾಡಬೇಕು. ತಗಲಿಲ್ಲ ಅಂತಂದರೆ ಅವನ್ನ ಮತ್ತೆ ತೆಗಿಬೇಕಾಗತ್ತೆ. ಮಣ್ಣು ಮತ್ತು ಅದರಲ್ಲಿ ತುಂಬಿಕೊಂಡಿರುತ್ತೆ, ಅದನ್ನೆಲ್ಲ ಕೂಡ ನಾವು ಸ್ವಚ್ಛ ಮಾಡಬೇಕಾಗತ್ತೆ. ಕಳೆ ನಿಯಂತ್ರಣವನ್ನು ಕೂಡ ಆದಷ್ಟು ಒಣ ವಾತಾವರಣ ಇದ್ದಾಗ ಮಾಡ್ಕೊಳ್ಳೋದು ಒಳ್ಳೆಯದು. ಕೆಲವೊಂದ್ಸರಿ ಮಳೆ ಪ್ರಾರಂಭವಾದ ಮೇಲೆ ನಾವು ಜಮೀನಲ್ಲಿ ಹೋಗೋದೆ ಕಷ್ಟ ಆಗುತ್ತೆ. ಒಣಗಿದ ಎಲೆಗಳನ್ನು ತೆಗೆಯೋದು ಮಾಡ್ಬೋದು. ಮತ್ತು ಮುಂಜಾಗ್ರತಾ ಕ್ರಮವಾಗಿ 1% ಬೋರ್ಡೋ ದ್ರಾವಣವನ್ನು ನಾವು ಸಿಂಪಡಣೆ ಮಾಡ್ಬೋದು. ಈಗ ಈ ಕೊತ್ತು ಕೊಳೆ ರೋಗ ಇದೆಲ್ಲ ಬರುತ್ತೆ ಮಳೆ ಅತಿಯಾಗಿ ಬರುವಂಥ ಸಂದರ್ಭದಲ್ಲಿ. ನೀರು ಜಾಸ್ತಿ ನಿಂತಾಗ ತೇವಾಂಶ ಹೆಚ್ಚಾದಾಗ ಮಣ್ಣಲ್ಲಿ ಇದು ಬರೋ ಸಾಧ್ಯತೆ ಇರುತ್ತೆ. ಆದ್ದರಿಂದ 1% ಬೋರ್ಡೋ ದ್ರಾವಣವನ್ನು ನಾವು ಬುಡದಿಂದ ಸ್ವಲ್ಪ ಮೇಲಕ್ಕೆ ಗರಿಗಳಿಗೆಲ್ಲ ಚೆನ್ನಾಗಿ ಅದನ್ನ ತಗುಲೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನು ನಾವು ಮಣ್ಣಿಗೆ ಏನಾದರೂ ಬಳಸಬೇಕು ಅಂತ ಅಂದರೆ ಅದಕ್ಕೋಸ್ಕರ ನಾವು 1.25 kg ತಾಮ್ರದ ಆಕ್ಸಿಕ್ಲೋರೈಡನ್ನು 1 barrel ನೀರಿಗೆ ಬೆರೆಸ್ಕೊಂಡು ಒಂದೊಂದು ಗಿಡದ ಬುಡಕ್ಕೆ 3-4 liters ಸುರಿಬೇಕಾಗತ್ತೆ. ತೋಯಿಸೋದ್ರಿಂದ ಈ ಶಿಲೀಂಧ್ರದಿಂದ ಬರುವಂಥ ರೋಗಗಳು ವಿಶೇಷವಾಗಿ ಮಣ್ಣಿಂದ ಹರಡುವಂಥ ರೋಗಗಳನ್ನು ನಿಯಂತ್ರಣ ಮಾಡ್ಬೋದು. ಈ ಮಳೆ ಬಂದಿರೋ ಕಾರಣ ಕೀಟಗಳ ಹಾವಳಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ನಾವು ಹೇಳ್ತಾ ಇರ್ತೀವಿ ಥ್ರಿಪ್ಸ್ ಕೀಟ ಹೆಚ್ಚಾಗಿರುತ್ತೆ ಬೇಸಿಗೆಯಲ್ಲಿ ಅಂತ, ಅದೊಂದು ಅನುಕೂಲ ಆಗುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಗೊಣ್ಣೆ ಹುಳುಗಳು ಇವೆಲ್ಲ ಬರ್ತವೆ, ಮಣ್ಣಲ್ಲೇ ಇರುತ್ತೆ. ಮಳೆ ಬಂದಾಗ ಈ ಪೂರ್ವ ಮುಂಗಾರು ಮಳೆ ಬಂದಾಗ ಮಣ್ಣು ಹಸಿಯಾದಾಗ ಅವು ಮಣ್ಣಿನ ಕುಡಿಕೆನಲ್ಲೇ ಪ್ರೌಢಾವಸ್ಥೆಗೆ ಬಂದು ಕಾಯ್ತಾ ಇರ್ತವೆ ಮಣ್ಣು ಮೃದುವಾಗಲಿ ಅಂತ. ಮಳೆ ಬಂದ ದಿನದ ರಾತ್ರಿ ಹೊರಗಡೆ ಬಂದುಬಿಟ್ಟು ಈ ಕೆಲವು ಬೇವು ಮತ್ತು ಕೆಲವೊಂದು ಮರಗಳ ಎಲೆಗಳನ್ನು ತಿಂತವೆ, ಜಾಲಿ ಇಂಥವೆಲ್ಲ ಮರಗಳ ಎಲೆಗಳು ತಿಂದು ಅಲ್ಲೇ ಅವು ಗಂಡು ಹೆಣ್ಣು ಸಂಯೋಗ ಹೊಂದುತ್ತವೆ. ಸಂಯೋಗ ಹೊಂದಿ ಮತ್ತೆ ಅದು ಹೆಣ್ಣು ಏನು ಮಾಡುತ್ತೆ ಭೂಮಿ ಪ್ರವೇಶ ಮಾಡಿ ಮತ್ತೆ ಮೊಟ್ಟೆ ಇಡುತ್ತದೆ. ಮತ್ತೆ ಮೊಟ್ಟೆ ಇಡುತ್ತೆ, ಆ ಮೊಟ್ಟೆಗಳು ಹೊರಗಡೆ ಬರುತ್ತೆ ಒಡೆದು. ಪ್ರಾರಂಭದ 1-3 ಹಂತಗಳಲ್ಲಿ ಅದು ಈ ಸಾವಯವ ವಸ್ತುವನ್ನೇ ತಿಂದು ಅಭಿವೃದ್ಧಿ ಆಗ್ತಾ ಇರುತ್ತೆ. 3ನೇ ಹಂತಕ್ಕೆ ತಲುಪಿದ ಮೇಲೆ ಬೇರುಗಳಿಗೆ ಅದು ತೊಂದರೆ ಕೊಡುತ್ತೆ. ಅದು ನಮ್ಮ ಏಲಕ್ಕಿಗೂ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಇದ್ರ ಕಡೆಗೆ ಗಮನ ಕೊಡಬೇಕು. ಈ ಸಂದರ್ಭದಲ್ಲಿ ಅಂದರೆ ಗುಂಪಾಗಿ ಅದನ್ನ ನಿಯಂತ್ರಣ ಮಾಡಬೇಕು, ಇಲ್ಲಾಂದರೆ ಅದನ್ನ ನಿಯಂತ್ರಣ ಮಾಡೋದೇ ಭಾಳ ಕಷ್ಟ. ಯಾಕೆಂದರೆ ಎಲ್ಲ ಮಣ್ಣಲ್ಲೇ ಇರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಇನ್ನೊಂದು ಏನಂದರೆ ಈಗ ಅಡಕೆ ಬೆಳೆ ಜಾಸ್ತಿ ಆಗ್ತಾ ಇದೆ. ಇದು ಅಡಕೆಗೂ ಭಾಳ ಪ್ರಬಲವಾದ ಶತ್ರು ಈ ಬೇರುಳ ಮಣ್ಣಲ್ಲಿ ಇರುತ್ತೆ. ನೋಡಿದರೆ ಏನು ನಮಗೆ ಗೊತ್ತೇ ಆಗೋದಿಲ್ಲ, ಎಲ್ಲ ಮಣ್ಣೊಳಗೆ ನಡೀತಾ ಇರುತ್ತೆ. ಬೇರುಗಳನ್ನೇ ಕತ್ತರಿಸ್ಬಿಡುತ್ತೆ, ಮೇಲೆ ನೋಡಿದ್ರೆ ಎಲ್ಲ ಸಸಿಗಳು ಮರಗಳೆಲ್ಲ ಹಳದಿ ಆಗಿಬಿಡುತ್ತೆ. ಈ ಕೆಲವು ಕಡೆ ಶಿವಮೊಗ್ಗ ಈ ಕಡೆಲ್ಲ ಸ್ವಲ್ಪ ತೊಂದರೆ ಆಗಿದೆ. ಆದ್ದರಿಂದ ಇದ್ರ ಕಡೆಗೆ ರೈತ ಬಾಂಧವರು ಗಮನ ಕೊಡಬೇಕಾಗತ್ತೆ. ಈ ಬೇರುಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಇನ್ನು ನಮ್ಮ ಕರಿಮೆಣಸಿಗೆ ಬಂದರೆ ಕರಿಮೆಣಸಿನಲ್ಲಿ ಮುಖ್ಯವಾಗಿ ಈಗ ಮಳೆ ಆಗಿರೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ನಾವು ರೈತರ ಜೊತೆಯಲ್ಲಿ ಮಾತಾಡಿದಾಗ ಈ ಸರಿ ಕೊತ್ತು ಚೆನ್ನಾಗಿ ಬರ್ತಾ ಇದೆ ಅಂತ ಈಗಲೇ ಹೇಳ್ತಾ ಇದ್ದಾರೆ. ಅಂದರೆ ಅವರು ನೀರನ್ನು ಕೊಟ್ಟಿರ್ತಾರೆ, ಈ ಮಳೆನೂ ಬಂದಿರೋದ್ರಿಂದ ಈ ಸರಿ ಕಳೆದ ಸರಿ ಅಷ್ಟು ಚೆನ್ನಾಗಿ ಆಗಲಿಲ್ಲ ಅಂತ ಹೇಳ್ತಾರೆ. ಹೆಚ್ಚು ಮಳೆಯಾಗಿ ಕೊತ್ತುಗಳು ಚೆನ್ನಾಗಿ ಬಂತು ಅಂದರೆ ಒಳ್ಳೆ ಬೆಳೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಹೀಗೆ ಮಳೆ ಬರ್ತಾ ಇರೋದ್ರಿಂದ ಕೊತ್ತುಗಳು ಬಂದು ಬೇಗ ಕಾಳುಗಳೆಲ್ಲ ಹಿಡಿದ್ರೆ ಅವು ಚೆನ್ನಾಗಿ ಬಲ್ತು, ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಮತ್ತು ಪೋಷಕಾಂಶ ಕೂಡ ಅದಕ್ಕೆ ಇದು ಸಕಾಲ. ಈಗ ಮೇ ತಿಂಗಳು ಕೊನೆಗೆ ಅಂತಂದರೆ ಪ್ರತಿ ಬಳ್ಳಿಗೆ ಒಂದು 100 ಗ್ರಾಮ್ನಷ್ಟು ಯೂರಿಯಾ ಕೊಡ್ಬೋದು ನಾವು, ಒಂದು 50 ಗ್ರಾಮ್ನಷ್ಟು ಡೈಅಮೋನಿಯಂ ಫಾಸ್ಫೇಟು ಡಿ ಎ ಪಿ ಅಂತಾರಲ್ಲ ಅದು, ಮತ್ತು ಒಂದು 150 ಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷು, ಈ ಗೊಬ್ಬರವನ್ನು ಪ್ರತಿ ಬಳ್ಳಿಗೆ ಕೊಡಬೇಕಾಗತ್ತೆ. ಇನ್ನು ಲಘು ಪೋಷಕಾಂಶಗಳ ಸಿಂಪರಣೆ ಕಡೆಗೂ ಕೂಡ ನಾವು ಗಮನ ಕೊಡಬಹುದು. ಒಂದು ಬ್ಯಾರಲ್ ನೀರಿಗೆ 1 ಕಿಲೋಗ್ರಾಮ್ನಷ್ಟು ಈ ಪೆಪ್ಪರ್ ಸ್ಪೆಷಲ್ ಅಂತ ಬರುತ್ತೆ, ಭಾರತೀಯ ಈ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿರೋದು ಅದು. ಮತ್ತು ಇನ್ನು 1 ಕಿಲೋಗ್ರಾಮ್ನಷ್ಟು ಮಿಶ್ರ ರಸಗೊಬ್ಬರ, ಅದು 17-17 ಆಗ್ಬೋದು, 19-19 ಆಗ್ಬೋದು. ಇದನ್ನು 1 ಕಿಲೋಗ್ರಾಮ್ನಷ್ಟು ಒಂದು ಬ್ಯಾರಲ್ ನೀರಿಗೆ ಬೆಳೆಸ್ಕೊಂಡು ಇವೆರಡು ಪೆಪ್ಪರ್ ಸ್ಪೆಷಲ್ಲು ಮತ್ತು ಮಿಶ್ರ ಗೊಬ್ಬರ ಇವುಗಳನ್ನು ಕರಗಿಸ್ಕೊಂಡು ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಯಾವುದು ಈ ಕರಿಮೆಣಸಿನ ಎಲೆಗಳಿಗೆ ಅದು ಒಂದು ರೀತಿ ಪೋಷಕಾಂಶ ಪೂರೈಸಿದಂತಾಗತ್ತೆ. ಮತ್ತು ಎಲ್ಲೆಲ್ಲಿ ಸ್ವಲ್ಪ ಈ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತೆ ರೈತರಿಗೆ, ಇನ್ನು ಅವರು ಹಸುಗಳು ಎಮ್ಮೆಗಳು ಎತ್ತುಗಳನ್ನ ಸಾಕಣೆ ಮಾಡ್ತಾಯಿದ್ದಾರೆ ಅಂಥ ಒಂದು ಕಾಂಪೋಸ್ಟ್ ಗೊಬ್ಬರ ಇದ್ದರೆ ಅದನ್ನ ಕೊಡ್ಬೋದು. ಮತ್ತು ಬಿಸಿಲಿನ ಜಳ ಜಾಸ್ತಿ ಇದ್ದರೆ ಅವರು ತರಗೆಲೆ ಹಾಕ್ಬೋದು ಬುಡಕ್ಕೆ, ತೇವಾಂಶ ಜಾಸ್ತಿ ಆದರೆ ತೆಗಿಬೋದು ಪಕ್ಕಕ್ಕೆ ಸರಿಸ್ಬೋದು. ಈ ಒಂದು ಕ್ರಮವನ್ನು ನಾವು ಅನುಸರಿಸ್ಬೋದು. ಮತ್ತು ಜೂನ್ನಲ್ಲಿ ಈ ಹಂಬುಗಳನ್ನು ಏನು ಅವರು ತೆಗೆದು ಸಸಿ ಮಾಡಿಕೊಂಡಿರ್ತಾರೆ ಆ ನಾಟಿಯನ್ನು ಜೂನ್ ತಿಂಗಳಲ್ಲಿ ಕೈಗೊಳ್ಳೋದಕ್ಕೆ ನಾವು ಒಂದು ರೀತಿ ಯೋಜನೆ ಈಗಲೇ ತಯಾರು ಮಾಡ್ಕೋಬೋದು. ಅದು ಒಂದು ಕ್ರಮ. ಮತ್ತು ಈ ಬೋರ್ಡೋ ಮಿಶ್ರಣ ಸಿಂಪರಣೆಗೂ ಕೂಡ ತಯಾರು ಮಾಡ್ಕೋಬೋದು. ಯಾಕೆಂದರೆ ಮಳೆ ಪ್ರಾರಂಭವಾದಾಗ ಈ ಬೇರೆ ಬೇರೆ ಒಂದು ಎಲೆ ಕೊಳೆ ರೋಗ ಬುಡಕೊಳೆ ರೋಗ ಇವೆಲ್ಲ ಬರೋ ಸಾಧ್ಯತೆ ಇರುತ್ತೆ. ಅದು ಒಂದು ಮುಂಜಾಗ್ರತೆಯಾಗಿ ನಾವು ಸಿಂಪರಣೆ ಮಾಡ್ಬೋದು. ಮತ್ತು ಈ ತಾಮ್ರದ ಆಕ್ಸಿಕ್ಲೋರೈಡು ಅದನ್ನು ಕೂಡ ನಾವು ಬಳಸ್ಕೋಬೋದು, ಮುಖ್ಯವಾಗಿ ಬುಡಕ್ಕೆ. ಎಲ್ಲಿ ನೀರು ಜಾಸ್ತಿ ಆದಾಗ ಬುಡಕೊಳೆ ರೋಗ ಬರೋ ಸಾಧ್ಯತೆ ಇರುತ್ತೆ ಕರಿಮೆಣಸಿನಲ್ಲಿ. ಅದು ಏನು ಶೀಘ್ರ ಸೊರಗ ರೋಗ ಅಂತಾರೆ, ಶಿಲೀಂಧ್ರದಿಂದ ಬರೋದು. ಆದ್ದರಿಂದ ಅದು ಮುಂಜಾಗ್ರತೆಯಾಗಿ ಎಲ್ಲೆಲ್ಲಿ ಕಳಸರಿ ಇವೆಲ್ಲ ಹೋಗಿರ್ತವೆ ಅಂಥ ಕಡೆಗಳಲ್ಲಿ ನಾವು ಅದನ್ನು ಪ್ರತಿ ಬಳ್ಳಿಗೆ ಒಂದು 4-5 ಲೀಟ್ರ್ನಷ್ಟು ಹಾಕಬೇಕಾಗತ್ತೆ. ರಸಗೊಬ್ಬರ ಮೇ ತಿಂಗಳಲ್ಲಿ ಕೊಡಲಿಲ್ಲ ಅಂತಂದರೆ ತೇವಾಂಶ ಇರಲಿಲ್ಲ ಅಂದರೆ ಜೂನ್ನಲ್ಲೂ ಕೊಡ್ಬೋದು. ಮತ್ತು ಇದೇ ಒಂದು ಬೋರ್ಡೋ ಸಿಂಪರಣೆಯನ್ನು ನಾವು ಅಡಕೆಗೂ ಕೂಡ ಕೊಡಬೇಕಾಗತ್ತೆ. ಹೌದು, ಯಾಕೆಂದರೆ ಈಗ ಅಡಕೆನೂ ಸ್ವಲ್ಪ ಕೆಲವು ಕಡೆಗಳಲ್ಲಿ ರೈತರು ಅದು ಸ್ವಲ್ಪ ಆರ್ಥಿಕವಾಗಿ ಅವರಿಗೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅನ್ನೋದು ಮಂದಟ್ಟಾಗ್ಬಿಟ್ಟಿದೆ ಈಗ. ಹೌದು, ಹಾಗಾಗಿ ಈ ಗದ್ದೆಗಳಲ್ಲೂ ಎಲ್ಲ ಬೆಳೀತಾ ಇದ್ದಾರೆ. ಆದ್ದರಿಂದ ಅವರು ಕೂಡ ಈ ಬೋರ್ಡೋ ಸಿಂಪರಣೆ ಮಾಡಬೇಕಾಗತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಆದ್ದರಿಂದ ಕೊಳೆ ರೋಗನೂ ಬರುತ್ತೆ ಅದಕ್ಕೆ, ವಿಶೇಷವಾಗಿ ಈ ಎಳೆ ಕಾಯಿಗಳು ಗೊಂಚಲುಗಳು ಇದಕ್ಕೆಲ್ಲನೂ. ಅದು ನಾವು ಅದನ್ನ ಸಿಂಪರಣೆ ಮಾಡಲಿಲ್ಲ ಅಂದರೆ ಒಂದು ರೀತಿ ಬೂಸ್ಟ್ ರೀತಿ ಬಂದ್ಬಿಟ್ಟು ಈ ಬೂಸರು ಗುಳೆ ಅಂತಾರೆ, ಅದು ಒಂಥರ ಕಾಯಿಗಳ ಮೇಲೆಲ್ಲ ಬೂಸ್ಟು ಬಿಳಿ ಇದು ಬಂದ್ಬಿಡುತ್ತೆ, ಬಿಳಿ ಇದು ಬಂದು ಎಲ್ಲ ಬಿದ್ದೋಗುತ್ತೆ. ಅದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕಾಗತ್ತೆ. ಮತ್ತು ಬಸಿಗಾಲುವೆಗಳು ತೆಗಿಲೇಬೇಕಾಗತ್ತೆ, ಯಾಕಂದರೆ ಗದ್ದೆಯಲ್ಲಿ ಮಾಡಿರೋದ್ರಿಂದ ನೀರು ಭಾಳ ನಿಲ್ಲೋ ಸಾಧ್ಯತೆ ಇರುತ್ತೆ. ಬಸಿಗಾಲುವೆ ತೆಗೆದು ಮತ್ತು ಈಗ ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ತಾವು? ನಾನು ಸೀನಾ, ಪುತ್ತೂರಿಂದ. ಹಾಂ ಹೇಳಿ ಸೀನಾ ಅವರೇ. ನಾನು ಈಗ ಮಡಗಿದಷ್ಟೆ. ಹಲೋ ಹೇಳಿ. ಈಗ ರೇಡಿಯೋ ಕೇಳಿ, ಈಗ ಮಡಗಿದಷ್ಟೆ. ಸೀನಾ ಅವ್ರು ಏನೇನು ಬೆಳೆ ಬೆಳೀತಾರೆ ತಾವು? ನಾವು ಇಲ್ಲಿ ಅಡಿಕೆ ಮತ್ತೆ ಕೊಕ್ಕ. ಅಡಿಕೆ ಕೊಕ್ಕ ಎಲ್ಲ ಬೆಳೀತೀರಾ? ಬಾಳೆಲ್ಲ ಇತ್ತು, ಬಾಳೆಲ್ಲ ಈಗ ಹೋಗಿಂಟು. ಹಾಂ, ಅಡಿಕೆ ಕೊಕ್ಕ ಕೆಲಸ ಎಲ್ಲ ಗೊತ್ತುಂಟು. ಯಾವುದು? ಮಡಿಕೇರಿ ಇದ್ದ ಸುಮಾರು ವರ್ಷ. ಮಡಿಕೇರಿನಲ್ಲಿ ತೋಟದ ಕೆಲಸ ಎಲ್ಲ ಗೊತ್ತುಂಟು, ಕಾಫಿ ತೋಟ, ಗದ್ದೆ ಕೆಲಸ. ನೀವು ಮುಖ್ಯವಾಗಿ ಅಡಿಕೆ ಒಂದು ಬೆಳೆನೆ ಬೆಳೆಯೋದು? ಹೌದೌದು. ಅಡಿಕೆನಲ್ಲಿ ಸ್ವಲ್ಪ ಈಗ ಮುಂಗಾರು ಮಳೆ ಬರುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತಲ್ಲ. ಒಳ್ಳೇದು ಈಗ ಹೊಸ ಮಳೆ ಅಡಿಕೆಗೆ ಒಳ್ಳೇದು. ಒಳ್ಳೇದು. ಕೊಳೆ ರೋಗ ಇಂಥದ್ದು ಬರೋದಕ್ಕಿಂತ ಮುಂಚೆ ಕೆಲವು ಸಿಂಪಡಣೆ ಕೈಗೊಳ್ಬೇಕಾಗತ್ತಲ್ಲ ಮಳೆಗಾಲ. ನೀವು ಮಾಡ್ತೀರಾ ಅದನ್ನ? ನೀವು ಮಾಡ್ತೀರಾ ಅದು ಸಿಂಪಡಣೆ? ನಮ್ದು ಎತ್ತರದ ಜಾಗ, ಇಲ್ಲಿ ಕೊಳೆ ರೋಗ ನಂಬಿಕೆ ಅಷ್ಟು ಬರೋದಿಲ್ಲ. ನಿಮ್ ಕಡೆ ಬರಲ್ವಾ? ಇಲ್ಲ ಬರ್ತದೆ, ಎಲ್ಲರಿಗೂ ಬರ್ತದೆ. ಗದ್ದೆಲೆಲ್ಲ ಅಡಿಕೆ ತೋಟ ಮಾಡಿದಾರಲ್ಲ. ಅವಲ್ಲಿ ಅಲ್ಲಿ ಬರುತ್ತೆ. ಅಲ್ಲಿ ಬರ್ತದೆ ಅಂದ್ರೆ ಜಿಗಿಟು ಮಣ್ಣು ಇರುತ್ತಲ್ಲ. ಜಿಗಿಟು ಮಣ್ಣು ಇರುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ. ಹೌದೌದು. ಮಳೆನೂ ಜಾಸ್ತಿ ಆಗುತ್ತಲ್ವಾ? ಹೌದು. ನೀರು ಮತ್ತೆ ಇಲ್ಲ ಅಂದ್ರೆ ಇಡೀ ಬೇಸಿಗೆಯಲ್ಲಿ ಫುಲ್ ನೀರು ಹಾಕೊಂಡೇ ಇರ್ತಾರಲ್ಲ. ಹಾ ಸರಿ ಸರಿ ಸರಿ. ಅಲ್ಲಿ ತೇವಾಂಶ ಅಲ್ಲಿ ತುಂಬಾನೇ ಇರ್ತದೆ, ಮತ್ತೆ ಮಳೆ ಬಂದಾಗ ಇನ್ನೂ ತೇವಾಂಶ ಜಾಸ್ತಿ ಆಗ್ತದೆ. ಹೌದೌದೌದು. ಆಗ ಮತ್ತೆ ಅದ್ರ ಬುಡಕ್ಕಿಂತ ಜಾಸ್ತಿ ಸೊಪ್ಪು ಗೊಬ್ಬರ ಎಲ್ಲ ಹಾಕಿರ್ತಾರಲ್ಲ. ಹೌದೌದು. ಅದೆಲ್ಲ ಸೇರುವಾಗ ಸ್ವಲ್ಪ ಕೊಳೆರಾಗ ಬೇಗ ಬರ್ತದೆ. ಕೋಕೋ ಬೆಳೆಗೂ ಒಳ್ಳೇದಲ್ವೇ ಇದು? ಮಳೆ ಎಲ್ಲ ಹಾಕೋದಿಲ್ಲ ಸೀನಾ ಅವರೇ. ಕೋಕೋ ಬೆಳೆಗೂ ಒಳ್ಳೇದೇ ಅಲ್ಲ ಮಳೆ? ಹೌದು, ಕೋಕೋ ಬೆಳೆಗೆ ಒಳ್ಳೇದೇ. ಕೋಕೋಕ್ಕೂ ಒಳ್ಳೇದು. ಹೌದು. ನಿಮ್ಮ ಎಷ್ಟು ಅಡಿಕೆ ಮರಗಳಿದಾವೆ? ನಂದು ಕಮ್ಮಿ ಸರ್. ಅದರಲ್ಲೇ ಕೋಕೋ ಹಾಕೊಂಡಿದಾರ? ಕೋಕೋ ಬಾಳೆ ಎಲ್ಲ ಹಾಕಿದ್ವಿ, ಕರಿಮೆಣಸ ಎಲ್ಲ ಹಾಕಿದ್ವಿ, ತುಂಬಾ ಕರಿಮೆಣಸಿತ್ತು. ಅದೆಲ್ಲ ಹೋಯ್ತು. ಈಗ ಉಂಟು ಅಂತು ನನ್ನ ನನ್ನ ಅಡಗ ಈಗ ಒಂದು ಹತ್ತಿ ಪದಾರ್ಥ ನನಗೆ ದೃಷ್ಟಿ ಕಳ್ಕೊಂಡಿದೀನಲ್ಲ. ಸರಿ ಸರಿ ಸರಿ ಸರಿ. ಈಗ ಮಕ್ಕಳಿಗೆಲ್ಲ ಆಗಿ ಅವ್ರು ಸರಿ ಗೊಬ್ಬರ ಎಲ್ಲ ಏನಿಲ್ಲ. ಅದ್ರ ಕೊಡೋದು ಕೊಡ್ತಾ ಉಂಟು. ಈಗ ಸೀನಾ ಅವ್ರ ಒಂದು ಪ್ರಶ್ನೆ ನಿಮ್ಗೆ. ಈಗ ವಿಶ್ವ ಜನ್ನೊಣಗಳ ದಿನವನ್ನ ಆಚರಿಸಲಾಯ್ತು. ಹೌದು. ಯಾವತ್ತ ಆಚರಿಸಿರು, ಯಾವ ದಿನಾಂಕ? ಅದು ನನಗೆ ಮರ್ತಾ ಇತ್ತಲ್ಲ ಸರ್. ನಿನ್ನೆ ತಾನೇ ಆಚರಿಸಿದರೆ. ವಿಶ್ವ ಜೇನುನೊಣಗಳ ದಿನ. ಹೌದಾ? ಅಂದ್ರೆ ಜನರಿಗೆ ಈ ಜೇನುನೊಣಗಳ ಬಗ್ಗೆ ಒಂದು ಅರಿವನ್ನ ಮೂಡಿಸೋದು, ಅವುಗಳ ಕೊಡುಗೆ ನಮ್ಮ ಪ್ರಪಂಚಕ್ಕೆ ಮತ್ತು ನಮ್ಮ ಮಾನವ ಸಂಕುಲಕ್ಕೆ ಯಾವ ರೀತಿ ಇದೆ, ನಾವು ಜೇನುನೊಣಗಳನ್ನ ಯಾಕೆ ಸಂರಕ್ಷಣೆ ಮಾಡಬೇಕು. ಜನರಿಗೆ ಸ್ವಲ್ಪ ತಿಳುವಳಿಕೆ ಬಂದ್ಬಿಟ್ಟು, ಇಲ್ಲಾದ್ರೆ ಮೊದಲೆಲ್ಲ ಸುಡ್ತಾ ಇದ್ರು. ಜೊತೆಗೆ ನಾವು ಬರೀ ತುಪ್ಪದ ಕಡೆ ನೋಡ್ತೀವಿ. ನಾವೇನಂದ್ರೆ ಜೇನು ಅಂದ್ರೆ ಜೇನುತುಪ್ಪ ಅಂತ ಅಂದ್ಕೊಂಡ್ಬಿಡ್ತೀವಿ. ಈ ಬೆಳೆಗಳಲ್ಲಿ ಸರಿಯಾಗಿ ಹಣ್ಣು ಹೂವು ಕಾಯಿ ಇವೆಲ್ಲ ಚೆನ್ನಾಗಿ ಬರಬೇಕು ಅಂತಂದ್ರೆ ಜೇನು ನೊಣಗಳು ಪರಾಗಸ್ಪರ್ಶ ಮಾಡಬೇಕು. ಅದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಹಾಗಾಗಿನೇ ಇದರ ಪ್ರಾಮುಖ್ಯತೆ ತಿಳಿಸೋದಕ್ಕೋಸ್ಕರನೇ ವಿಶ್ವ ಜೇನು ನೊಣಗಳ ದಿನ ಅಂತ ಆಚರಿಸ್ತಾರೆ ಮೇ 20ನ್ನ. ಹೌದೌದೌದು. ಧನ್ಯವಾದಗಳು ಸೀನಾ ಅವರೇ ಕರೆ ಮಾಡಿದ್ದಕ್ಕೆ. ನಮ್ಮ ಒಂದು ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಧನ್ಯವಾದಗಳು. ವಿನೋದ್, ಇನ್ನೂ ಸ್ವಲ್ಪ ಪೇಟೆ ಧಾರಣೆಯನ್ನು ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಕಾಫಿ ದರ, ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,200 ರೂಪಾಯಿ, ಅರಬಿಕಾ ಚರಿ 14,250 ರೂಪಾಯಿಯಿಂದ 16,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,300 ರೂಪಾಯಿಯಿಂದ 20,700 ರೂಪಾಯಿ, ರೋಬಸ್ಟಾ ಚೆರಿ 11,100 ರೂಪಾಯಿಯಿಂದ 12,000 ರೂಪಾಯಿ. ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ನಾವು ಏನು ತಿಳ್ಕೋಬೋದು? ಒಬ್ಬ ರೈತರ ಜೊತೆ ಸಂದರ್ಶನ ಇದೆ ನಾಳಿನ ನಮ್ಮ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಇದರಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಡಂಗ ಕೋಡೀರ ಎಂ ಮಂದಣ್ಣ ಅವರೊಂದಿಗೆ ಸಂದರ್ಶನ ಇದೆ ಸರ್. ಸರಿ, ರೈತ ಬಾಂಧವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ನಿಧನ ಸುದ್ದಿ. ಕದನೂರು ಗ್ರಾಮತ್ರ ಪಾಲೆಕಂಡ ಬಬ್ಬು ಕುಶಾಲಪ್ಪ ಇಂದು ಮರಣಪಟ್ಟಿತ್ತು. 69 ವಯತ್ರ ಪಾಲೆಕಂಡ ಬಬ್ಬು ಕುಶಾಲಪ್ಪ ನಿವೃತ್ತ ಹಾರ್ಟಿಕಲ್ಚರ್ ಅಧಿಕಾರಿ. ಚಾವು ಕುಟ್ಟೋ ನಾಳೆ ಪುಲಾಕ ಕದನೂರು ಐನ್ ಮನೆಯಲ್ಲೂ ದಫನ ಕಾರ್ಯ ಮಜ್ಜನ ವಿರಾಜಪೇಟೆ ಕೊಡುವ ಸಮಾಜದ ತೋಟಂಗಳ ನಡಪ. ಚೆಂಬೆಬೆಳೂರು ಗ್ರಾಮತ್ರ ಪೊರ್ಕಂಡ ಪೋತಿ ಅಣ್ಣಯ್ಯ ಐಂಗಡ ಪೊಣ್ಣು ಗಂಗೆ ಐಂಗ ಇಂದು ಮರಣಪಟ್ಟಿತು. 84 ವಯತ್ರ ಪೊರ್ಕಂಡ ಗಂಗೆ ತಾಮನೆ ಹೊದವಾಡ ಚೌರೀರ ದಫನ ಕಾರ್ಯ ನಾಳೆ ಮಧ್ಯಾಹ್ನ ಚೆಂಬೆಬೆಳೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ಸಂಪಿಗೆಕಟ್ಟೆ ನಿವಾಸಿ ನಡುಮನೆ ಶಂಭು ಅವರ ಪತ್ನಿ ವಿಮಲಾ ಅವರು ಇಂದು ನಿಧನರಾದರು. 72 ವರ್ಷ ಪ್ರಾಯದ ನಡುಮನೆ ವಿಮಲಾ ತವರುಮನೆ ಕೊಲ್ಲದ ಮದೆ. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಂತರ ಮಡಿಕೇರಿಯ ಗೌಡರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ ಶೇಕಡ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಮಡಿಕೇರಿ ಪೇಟೆನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಆಸ್ಪತ್ರೆ ನೋಟಾರಲ್ಲಿ ಹೊಸದಾಗಿ ಕಟ್ಟಿರುವ ಇಂದಿರಾ ಕ್ಯಾಂಟೀನ್ನ ಇಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟನೆ ಮಾಡಿದವು. ಅಲ್ಲಿಂದ ಅವು ಮಾತಾಡಿ ಸಾರ್ವಜನಿಕರಿಗೆ ಒಳ್ಳೆದಾಗಲಿ ಅಂತ ಹೇಳೋ ಉದ್ದೇಶದಿಂದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ವಾಟಾರಲ್ಲಿ ಇಂದಿರಾ ಕ್ಯಾಂಟೀನ್ನ ಶುರು ಮಾಡಿಡೋ ಸಾರ್ವಜನಿಕರು ಇದರ ಲಾಭನ ಪಡ್ಕೊಳ್ಳೋಕು ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಮಂತ್ರಿಗ ಇಂದಿರಾ ಕ್ಯಾಂಟೀನ್ನ ಶುರು ಮಾಡಿಕೆ ಅವಕಾಶ ಕೊಟ್ಟಳೋ. ಕ್ಯಾಂಟೀನ್ಲಿ ಮನಾರ ಮತ್ತು ಪರಿಸರದ ಮನಾರಕ್ಕೆ ಜಾಸ್ತಿ ನಿಗಾ ಕೊಡೋಕು ಸರ್ಕಾರ ಸಹ ಬೆಳಿಗ್ಗಿನ ತಿಂಡಿ ಮಧ್ಯಾಹ್ನದ ಊಟ ಹಾಗೆ ರಾತ್ರಿನ ಊಟಕ್ಕೆ ದುಡ್ಡನ್ನು ಹಾಕಿದೆ. ಸಾರ್ವಜನಿಕರಿಗೆ ತೊಂದರೆ ತಪ್ಪತ್ತರಿಗಾಗದಂಗೆ ಕ್ರಮ ತಗೊಳಕು ಆಸ್ಪತ್ರೆಗೆ ಜಾಸ್ತಿ ಸಂಖ್ಯೆಯಲ್ಲಿ ಜನ ಬಂದವೆ ಬೇಡಿಕೆಗೆ ತಕ್ಕಂಗೆ ಊಟನ ಪೂರೈಸಕುತ್ತ ಹೇಳ್ದು. ಇದೇ ಹೊತ್ತಲ್ಲಿ ಶಾಸಕರು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಮಕ್ಕಳ ಅನುಕೂಲಕ್ಕಾಗಿ 2 ಹೊಸ ಗಾಡಿಗಳಿಗೆ ಚಾಲನೆ ಕೊಟ್ಟು ಇದೇ ಹೊತ್ತಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕೊಡಗು ಜಿಲ್ಲಾ ಹಾಪ್ಕಾಮ್ ಸಂಸ್ಥೆನ ಕಡೆಯಿಂದ 4/23-26 ಮುಟ ಹಾಪ್ಕಾಮ್ಸ್ನ ಅಂಗಳಲ್ಲಿ ಹಲಸು ಮತ್ತು ಮಾವಿನ ಮೇಳ ಏರ್ಪಾಡಾಟು. 23ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮೇಳದ ಉದ್ಘಾಟನೆ ನಡೆದಿದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಸುಗಮ್ಯ ಯಾತ್ರಾ ಕಾರ್ಯಕ್ರಮದಡಿಲಿ ಎಲ್ಲ ಸರ್ಕಾರಿ ಕಚೇರಿಗ ಸಾರ್ವಜನಿಕ ಜಾಗಗ ಉದ್ಯಾನವನಗ ಗ್ರಂಥಾಲಯಗ ಪ್ರವಾಸಿ ಜಾಗಗಳಲ್ಲಿ ಅಡೆತಡೆರಹಿತ ವಾತಾವರಣ ಇರುವ ಮಾಹಿತಿನ ಜೋಡಿಸಿ ವಿಶೇಷ ಚೇತನ ಸ್ನೇಹಿ ವಾತಾವರಣ ಇರುವ ಕುರಿತು ಸೋಷಿಯಲ್ ಎಡಿಟ್ ಮಾಡಿಕೆ ಎಸ್ ಟು ಎಕ್ಸಸ್ ಹೇಳುವ ಮೊಬೈಲ್ ಆ್ಯಪ್ನ ತಯಾರು ಮಾಡಿ ಜಿಲ್ಲೆಯಲ್ಲಿರುವ ಸರ್ಕಾರಿ ಹಾಗೆ ಖಾಸಗಿ ಕಟ್ಟಡಗಳ ಸೋಷಿಯಲ್ ಆಡಿಟ್ ಮಾಡುವ ಸಂಬಂಧ ಇಂದು ಜಿಲ್ಲಾಧಿಕಾರಿ ವೆಂಕಟರಾಜವು ಈ ಆ್ಯಪ್ಗೆ ಚಾಲನೆ ಕೊಟ್ಟಳು. ಇಂದು ಮಡಿಕೇರಿ ನಗರಸಭೆ ಸಭಾಬಾಡಿಲಿ ಶಾಸಕ ಡಾಕ್ಟರ್ ಮಂತರಗೌಡವು ನಗರಸಭೆನ ಸದಸ್ಯರೊಟ್ಟಿಗೆ ಸಭೆ ನಡೆಸಿ ಮುಂಗಾರು ಮಳೆನ ಹೊತ್ತುಲಿ ಪೇಟೆನ ಬೇರೆ ಬೇರೆ ಜಾಗಗಳಲ್ಲಿ ಜಾಸ್ತಿ ನಿಗಾ ತಗೊಳಕು ಸಾರ್ವಜನಿಕರಿಗೆ ಯಾವುದೇ ಥರದ ತೊಂದರೆ ತಪ್ಪತ್ತರಿಗಾಗದಂಗೆ ಜಾಸ್ತಿ ನಿಗದ ಕಣಿತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಳು. ಅನಿಮಲ್ ರಿಲೀಫ್ ಸಂಸ್ಥೆ ಕೊಡಗು ಎಆರ್ಕೆ ಇವರ ಕಡೆಯಿಂದ ಮಡಿಕೇರಿ ತಾಲೂಕಿನ ಕಡಗದಾಳು ಗ್ರಾಮದ ಸರ್ಕಾರಿ ಪ್ರೌಢ ಇಸ್ಕೂಲ್ನ ಅಂಗಳಲ್ಲಿ ಇದೇ ತಾರೀಕು 24-25 ಶನಿವಾರ ಮತ್ತು ಐತವಾರ ಬೀದಿ ನಾಯಿಗಳಿಗೆ ಪುಕ್ಸಟೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಹಾಗೆ ರೇಬಿಸ್ ವಿರುದ್ಧದ ಲಸಿಕೆ ಶಿಬಿರನ ಏರ್ಪಾಡು ಮಾಡಿಳು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್ಕೆ ಮಡಿಕೇರಿ ತಾಲೂಕಿನ ತ್ರೈಮಾಸಿಕ ಕೆಡಿಪಿ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ 4/23 ಮಧ್ಯಾಹ್ನ 2 ಗಂಟೆಗೆ ಮಡಿಕೇರಿ ಜಿಲ್ಲಾ ಪಂಚಾಯತಿನ ಸಭಾಬಾಡಿ ನಡೆದಿತ್ತ. ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಳು. ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಪೈಪೋಟಿ ಪರೀಕ್ಷೆಯಲ್ಲಿ ಜಿಲ್ಲೆನ ಮೂವೇರ ಲೋಚನ್ ಬೋಪಣ್ಣವು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಲಿ ರಾಷ್ಟ್ರಮಟ್ಟದಲ್ಲಿ 69ನೇ ರ್ಯಾಂಕ್ನ ಪಡ್ಕೊಂಡು ಸಾಧನೆ ಮಾಡಿಳು. ಇವು ಪೇರೂರು ಬಲ್ಲಮ್ಮಟ್ಟಿ ಗ್ರಾಮದ ಮೂವೇರ ಸುರೇಶ್ ಅನುದೇಚಮ್ಮ ದಂಪತಿಗಳ ಮಂಗ. ಜಿಲ್ಲೆಯಲ್ಲಿ ಮಳೆನ ಉಜಿತು ಜೋರಾಟು. 25 ಮುಟ ಮೋಡದೊಟ್ಟಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಹುಟ್ಟುತ್ತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟುಟು. ಪೊಲೀಸ್ ಇಲಾಖೆಯಲ್ಲಿ ಮಾಡುವ ಒಳ್ಳೆ ಸೇವೆಗಾಗಿ ಕರ್ನಾಟಕ ಪೊಲೀಸ್ ಡಿಜಿ ಮತ್ತು ಡಿಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಅವು ಇದೇ ಸುರ್ಣ ಸಲ ಶುರು ಮಾಡಿದ ಇನಾಮುಗೆ ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಸೋಮರ್ಪೇಟೆ ಪೊಲೀಸ್ ಠಾಣಾಧಿಕಾರಿ ಮುದ್ದು ಮಾದೇವ, ಹಂಗೆ ವಿಶೇಷ ಮಕ್ಕಳ ಘಟಕ ಕಲ್ಯಾಣಾಧಿಕಾರಿ ಮತ್ತು ಡಿಸಿಆರ್ಬಿ ಮಹಿಳಾ ಮುಖ್ಯ ಪೇದೆ ಎಂಬಿ ಸುಮತಿಯವು ಆಯ್ಕೆಯಾಗಳು. ವಿರಾಜಪೇಟೆ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಇದೇ ತಾರೀಕು 26 ಮತ್ತು 27 ಎರಡು ದಿನ ಇರಿದುಲೇತ ಕ್ಲಿನಿಕ್ನ ಅಧಿಕಾರಿಗ ಮಾಹಿತಿ ಕೊಟ್ಟಳು. ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಆಟೋಟ ಮತ್ತು ಸಾಂಸ್ಕೃತಿಕ ಪೈಪೋಟಿಲಿ ಭಾಗಮಂಡಲದ ಮಿಲನಾ ಭರತವು ಭಾಗವಹಿಸಿ ಭರತನಾಟ್ಯ ಕೂಚುಪುಡಿ ಮತ್ತು ಒಡಿಸಿ ಕೊಣತ ಪ್ರಕಾರಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಳು. ಜಿಲ್ಲೆನ ಹಿಂದುಳಿದ ವರ್ಗಗಳಿಗೆ ಸೇರಿದ ಅರ್ಹ ಕಾನೂನು ಪದವೀಧರರಿಗೆ 2025-26 ಸಾಲಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿ ಕೋರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ ಜೂನ್ 16 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕೇಳಿ ತಿಳ್ಕೊಳ್ಳಕೃತ ಇಲಾಖೆಯ ಜಿಲ್ಲಾ ಅಧಿಕಾರಿಗ ತಿಳಿಸಿಳು. ಕೇಂದ್ರ ಸರ್ಕಾರದ ಅಧೀನಲ್ಲಿ ಬರುವ ಗಾಳಿ ಬೀಳಲಿರುವ ವಸತಿ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹೆಣ್ಣುಮಕ್ಕಳ ನೋಡಿಕಣಿಕೆ, ಅರ್ಹ ಅಭ್ಯರ್ಥಿಗಳ ಸಂದರ್ಶನ ಇದೇ 27-27:00 ಗಾಳಿಬೀಡು ನವೋದಯ ವಿದ್ಯಾಲಯದಲ್ಲಿ ನಡೆದಿತ್ತ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಳು. ಪೆಮ್ಮಂಡ ಕುಟುಂಬಸ್ಥರ ಕಡೆಯಿಂದ ಕೊಡವ ಕುಟುಂಬಗಳ ನಡುವಣ ಸುರುನ ವರ್ಷದ ತೋಕು ನಮ್ಮೆ ಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ. ಬರುವ ತಿಂಗಳ ಜೂನ್ 7-8 ಪೊನ್ನಂಪೇಟೆನ ಜೂನಿಯರ್ ಕಾಲೇಜಿನ ಆಟದ ಬಣ್ಣ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900092141. ಪೊನ್ನಂಪೇಟೆ ಕಿರುಗುರು ಗ್ರಾಮ ಚೆಪ್ಪುಡಿರ ಕಾರ್ತಿಕ್ ನಿಶಾ ದಂಪತಿರ ಮೋಮು ರೋನಕ್ ತಿಮ್ಮಯಂಡ ಆದ್ಯ ಪುಟನ ನಮ್ಮೆ ಇಂದು ಕುಂಜಿ ರೋನಕ್ ತಿಮ್ಮಯಂಡ ಬೌಸ್ ನಂದಾಡ್ ಯುಗುತಪ್ಪ ಮಾಗುರು ಕಾವೇರಮ್ಮರ ಆಶ್ವದ ಎಕ್ಕಳು ಇರಡಂದು ನಲ್ಲಮೆ ಬಂದಿತ್ತು. ಪಪ್ಪ ಅಮ್ಮ ತಾತಾವಯ್ಯ ಚೆಪ್ಪುಡಿರ ಸಂಪತ್ ನಯನ ಆಂಟಿ ಕೃತಿಕಾ ಮತ್ರಂಡ ತಾತಾವಯ್ಯ ಪೂವಯ್ಯ ಶೋಭ ಭೋಜಪ್ಪ ನರು ಆಂಟಿ ತನು ಪಿಂಜ ಸಂಸಾರಕಾರ ಬೆಂದು ಚಂಗಾದ್ಯ ರೋನಕ್ ತಿಮ್ಮಯ್ಯ ಹ್ಯಾಪಿ ಬರ್ಡೇ. ವಿರಾಜಪೇಟೆಯ ಎನ್ವಿಎಫ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಯಶಸ್ವಿ 1 ಪೂರೈಸಿ 2 ವರ್ಷಕ್ಕೆ. ಆ ಪ್ರಯುಕ್ತ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಖರೀದಿಸುವಾಗ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಆಫರ್ಗಳು ಇದೆ. ಮೇ 1-31 ಖರೀದಿಗಾಗಿ ಬನ್ನಿ ಎನ್ವಿಎಫ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪಲ್ ರೋಡ್, ಬಂಜರಪೇಟೆ, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದಲೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನಾನೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕುಂಜಿರಾ ಗಿರೀಶ್ ಭೀಮಯ್ಯ. ಆಪರೇಷನ್ ಸಿಂಧೂರ ಎಸ್ಎಸ್ಆರ ಮಾರಿಪತ್ತು ಮೇ 23 ನಾಳಂಕೆ ಮಡಿಕೇರಿ ಗಾಂಧಿ ಪರಂಬುಲ್ ಬಲ್ಯ ವಿಜಯೋತ್ಸವ ಕಾರ್ಬರ್ನ ಸಿಂಧೂರ ವಿಜಯೋತ್ಸವ ಸಮಿತಿರ ಅದನ್ನೆಲ್ಲ ಏರ್ಪಾಡು ಮಾಡಿತ್ತಂದು ಸಮಿತಿರ ಸಂಚಾಲಕ ಕೆ ದಿನೇಶ್ ಕುಮಾರ್ ಅರಿಚಿಟ್ಟಿತ್ತು. ಅಂದು ಪೊಲಕ 10:00 ಮಹದೇವಪೇಟೆರ ಬನ್ನಿ ಮಂಟಪತಂಜ ಗಾಂಧಿ ಪರಂಬು ಕತ್ತನೆ ತಿರಂಗ ಯಾತ್ರೆ ನಡಪ ಸುಮಾರು 300 ಉದ್ದ ರಾಷ್ಟ್ರ ಓಜ ಪುಡುಚಿತ್ತು ಮೆರವಣಿಗೆ ಪೋಪ ಮಾಜಿ ಪಟ್ಟಾಳಕಾರ ಪಿಂಜ ಪೊಮ್ಮಕ ಮೆರವಣಿಗೆರ ಮುಂಬಲಿಪ್ಪ. 11:00 ಸೇನಾಧಿಕಾರಿ ಕರ್ನಲ್ ಚೋಂದಮ್ಮ ಎಂಡ ಕೊರವು ಕಾರಿಕೆಯಲ್ಲಿ ಪರಂಬುಲ ಒಂದೇ ಮಾತಮ್ಮರ ಕೂಡ ಜನ ಜಾಗೃತಿ ಸಭೆ ನಡಪ. ಈ ನೇರತ್ತು ದಿಕ್ಸೂಚಿ ಭಾಷಣ ಇಪ್ಪನಗೊಂಡು ದೇಶಾಭಿಮಾನಿಯ ಅರ ಸಂಖ್ಯೆಯಲ್ಲಿ ಕೂಡಿಯಾಡೋಣ ಎಂದು ಅವು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿತು. ಮುಂಗಾರು ಶುರುವಾನ ಮಾರಿಪತ್ತು ಭಾರತೀಯ ಭೂಗರ್ಭ ಶಾಸ್ತ್ರಜ್ಞ ಸರ್ಕಾರ ಕ ಐಚ ವರದಿ ಈ ಮುಪ್ಪಡೆ ಭೂಗುದ ಆನಂತ ಜಾಗತ್ತು ಪುನಃ ಅಪಾಯ ಅಪಸಾಧ್ಯತೆ ಉಂಡು ಎಂದು ಅವು ಎಚ್ಚರ ಮಾಡಿತ್ತು. ಕೊಡಗಲು 43 ಪ್ರದೇಶ ಅಪಾಯಕಾರಿ ಎಂದು ಎಚ್ಚರಿಕೆ ಕೊಡ್ತಿತ್ತು. ಕೂಟಕ್ಕೆ ಪಟ್ಟಿಪೊಳೆ, ಕಾವೇರಿ ಪೊಳೆ, ಪಿನ್ನ ಲಕ್ಷ್ಮಣ ತೀರ್ಥ ಪೊಳೆರ ಬರಿಲುಳ್ಳವು ಏರ ಎಚ್ಚರ ಎಡ್ತೋಣ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಅರಿಚಿಟ್ಟಿತ್ತು. ಅಲ್ಲತೆ ತಜ್ಞಂಗ ಎಚ್ಚರ ಎಡ್ತೋಕ ಸೂಚನೆ ತಂದ ಜಾಗತ್ತು ಬೋಂಡಿಯನ ಸೇವೆಯನ್ನು ಸುಲಭತ್ತು ಕಟ್ಟೋಕ ಕ್ರಮ ಎಡ್ತಂಡಿತ್ತು. ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಸಿಬ್ಬಂದಿ, ನೋಡಲ್ ಅಧಿಕಾರಿ